फसलों की भरपूर पैदावार के लिए बीज और खाद के साथ साथ जल एक महत्वपूर्ण कारक है। पानी की बचत न केवल मिट्टी के स्वास्थ्य में सुधार करती है बल्कि उत्पादकता बढ़ाने और पर्यावरणीय लाभ प्रदान करने में भी मदद करती है। इसके अलावा पानी की उतनी ही मात्रा से लंबे समय तक सिंचाई तथा विस्तारित क्षेत्र में सिंचाई करने में भी मदद मिलती है। इसे ध्यान में रखते हुए माननीय प्रधानमंत्री श्री नरेंद्र मोदी जी के दूरदर्शी नेतृत्व में कृषि एवं किसान कल्याण मंत्रालय ने साल 2015-16 में पर ड्रॉप मोर क्रॉप यानी प्रति बूंद अधिक फसल योजना लागू की थी। सिंचाई में भी साइंटिफिक और टेक्नोलॉजिकल अप्रोच लगातार उसमें सुधार हो रहा है, उसको अपनाया जा रहा है। पर ड्रॉप मोर क्रॉप इस मंत्र की भावना पर काम करते हुए माइक्रो इरिगेशन पर फोकस किया गया, ड्रीप या स्प्रिंकलर इरिगेशन को प्रमोट किया गया। सूक्ष्म सिंचाई के माध्यम से उपलब्ध जल संसाधनों के उपयोग को इष्टतम किया जा रहा है। इसका उपयोग सटीक सिंचाई और बेहतर ऑन फार्म जल प्रबंधन प्रथाओं को बढ़ावा देने के लिए भी किया जा रहा है। सूक्ष्म सिंचाई का ये तरीका भंडारित जल के संरक्षण और प्रबंधन में भी मददगार है। सूक्ष्म सिंचाई को दो तरीकों से अपनाया जाता है। पहला, ड्रिप इरिगेशन। इस तकनीक में पानी को पौधों की जड़ों पर बूंद बूंद करके पहुंचाया जाता है। इस कार्य के लिए पाइप, नलियां तथा एमीटर का नेटवर्क लगाना पड़ता है। इसे टपक सिंचाई या बूंद बूंद सिंचाई भी कहते हैं। दूसरा तरीका है स्प्रिंकलर इरिगेशन। इस तकनीक में दबाव के तहत पानी का छिड़काव किया जाता है और बारिश के रूप में पाइपों के नेटवर्क से जुड़े नोजल सेट के माध्यम से पौधों पर बरसाया जाता है। योजना के मूल्यांकन से पता चला है कि माइक्रो इरिगेशन से जल उपयोग दक्षता में लगभग 30-70% तक सुधार हुआ है। विभिन्न फसलों की उत्पादकता में 9-60% तक की वृद्धि हुई है तथा गुणवत्ता भी बढ़ी है। किसानों की आय में 10-69% तक की बढ़ोतरी हुई है। पंपिंग में विद्युत ऊर्जा और डीजल की बचत हो रही है। साथ ही इससे ग्रामीण क्षेत्र में रोजगार के अवसर भी उत्पन्न होते हैं। पर ड्रॉप मोर क्रॉप यानी प्रति बूंद अधिक फसल के तहत ड्रिप और स्प्रिंकलर सिस्टम के लिए सरकार छोटे और सीमांत किसानों को 55% और अन्य किसानों के लिए 45% की सहायता प्रदान करती है। इसके अलावा कुछ राज्य सूक्ष्म सिंचाई को प्रोत्साहित करने के लिए किसानों को अतिरिक्त सब्सिडी भी प्रदान करती है। इसे लगाने के लिए एक लाभार्थी को अधिकतम 5 हेक्टेयर क्षेत्र में सूक्ष्म सिंचाई हेतु सहायता मिलती है। 2015-16 से अब तक प्रति बूंद अधिक फसल यानी PDMC योजना के माध्यम से सूक्ष्म सिंचाई के तहत लगभग 78 लाख हेक्टेयर क्षेत्र को कवर किया गया है, जो कि PDMC से पूर्व 8 वर्षों में कवर किए गए क्षेत्र से लगभग 81% अधिक है। इसके अलावा सूक्ष्म सिंचाई के कवरेज के विस्तार के लिए राज्यों को संसाधन जुटाने और किसानों को सूक्ष्म सिंचाई प्रणाली स्थापित करने में मदद के लिए साल 2017-18 के केंद्रीय बजट में नाबार्ड के साथ मिलकर 5,000 करोड़ रुपए की सूक्ष्म सिंचाई कोष यानी MIF बनाया गया है। पर ड्रॉप मोर क्रॉप योजना का लाभ पाने हेतु अपने नजदीकी कृषि एवं उद्यान विकास के कार्यालय से संपर्क करें। माननीय प्रधानमंत्री श्री नरेंद्र मोदी जी के मार्गदर्शन में देश का किसान अब आत्मनिर्भर होकर खुशहाली की ओर अग्रसर है। देश अब संकल्प से सिद्धि की ओर बढ़ चला है। ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ನಾನು ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಮೇಶ್ ಡಿಎಂ. ಕೇಳುಗರು, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827722285 ಸಂಖ್ಯೆ ಮತ್ತೊಮ್ಮೆ 0827722285 ಇಂದು ಕೃಷಿ ಸಿರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕೇಳುಗರ ಕರೆಗಳ ನಿರೀಕ್ಷೆಯಲ್ಲಿ ಈ ಗೀತೆ. ಕೇಳಿರಣ್ಣ ಕೇಳಿರಣ್ಣ ಕೇಳಿರಣ್ಣ ಕಾರ್ಯಕ್ರಮದ ಮೊದಲ ಕರೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಾ ಇರೋದು? ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ. ಸರಸ್ವತಿ ಅವರೇ, ಇವತ್ತು ಕೃಷಿ ಸಿರಿಗೆ ಕರೆ ಮಾಡಿದ್ದೀರಾ ಅಲ್ವಾ? ಹೌದು ಸರ್. ನಿಮ್ಮಲ್ಲಿ ಯಾವ ಯಾವ ಬೆಳೆಗಳಿದೆ, ಕೃಷಿ ಇದೆಯಾ? ಬಾಳೆ ಉಂಟು, ಕೊಕ್ಕ ಉಂಟು, ಮತ್ತೆ ಗೇರು ಬೀಜ ಉಂಟು. ಬಾಳೆ ಇದು ಇದು ಎಂತಪ್ಪ ನೇಂದ್ರ, ಮತ್ತೆ ಇದು ಕದಲಿ ಅಂತ ಹೇಳುದು, ಗಾಳಿ ಮೈಸೂರು ಅಂತ ಅದು ಇರುದು ಸರ್. ಈಗ ಸುಮಾರಾಗಿ ಮಳೆ ಪ್ರಾರಂಭವಾಗಿದೆ. ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ಯಾವ ಯಾವ ಕೃಷಿಗೆ ಹೆಚ್ಚು ಒತ್ತನ್ನ ನೀಡಿದೀರಾ? ಈಗ ಅಡಿಕೆಗೆ ಮದ್ದು ಬಿಡುವುದೆಲ್ಲ ಜಾಸ್ತಿ ಸರ್. ಮತ್ತೆ ನೀಟ್ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ದಿವಸ ಕಂಡ ಮೇಲೆ, ಸ್ವಲ್ಪ ಮಳೆ ಜೋರು ಬರ್ಬೇಕು ಸ್ವಲ್ಪ. ಆಮೇಲೆ ಅಡಿಕೆ ಗಿಡಕ್ಕೆ ಎಲ್ಲ ನೀಟ್ ಹಾಕ್ಲಿಕ್ಕೆ ಉಂಟು, ಸೊಪ್ಪು ನೀಟ್ ಎಲ್ಲ ಹಾಕ್ಲಿಕ್ಕೆ ಉಂಟು ಸರ್. ಈಗ ಮದ್ದು ಒಂದು ಸಲ ಮದ್ದು ಬಿಟ್ಟೆ ಆಯ್ತು ಸರ್, ಇನ್ನು ಎರಡು ಸಲ ಬಿಡ್ಲಿಕ್ಕೆ ಉಂಟು. ನಂತರದಲ್ಲಿ ಇನ್ಯಾವ ಕೃಷಿ ಇದೆ ಸರ್? ಇನ್ಯಾವ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಿದೀರಾ? ಅದು ಗೇರು ಬೀಜಕ್ಕೆ ಅದು ಸ್ವಲ್ಪ ಸ್ವಲ್ಪ ಈಟ ಹಾಕಿದ್ರೆ ಒಳ್ಳೇದು. ಒಂದು ಬುಡದಿಂದ ಸ್ವಲ್ಪ ಒಂದು ಅರ್ಧ ಫೀಟ್ ದೂರದಲ್ಲಿ ಕೊಚ್ಚಿ ಅದಕ್ಕೆ ಈಟ ಹಾಕುದು ಸರ್. ಸರಿ ಸರಿ ಆಯ್ತು. ನಿಮ್ಗೆ ಈಗ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನಿಮ್ಗೆ ತುಂಬಾ ಸುಲಭ ಇರ್ಬೋದು ಕೃಷಿಯಲ್ಲಿ ಇರೋದ್ರಿಂದ. ಏಲಕ್ಕಿ ಬೆಳೆಯನ್ನ ಬಾಧಿಸುವಂತಹ ಕೀಟ ಯಾವುದು? ಅದು ಇದೆಯಲ್ಲ ಸರ್, ಕಪ್ಪೆ, ಒಂದು ಕಪ್ಪೆ ರೋಗ ಉಂಟು. ಕೀಟ ನಾನು ಕೇಳ್ತಿರೋದು ಕಪ್ಪೆ ಕೀಟ. ಆಮೇಲೆ ಮತ್ತೆ ಗೊತ್ತಿಲ್ಲ ಸರ್. ಹೌದಾ? ನಮ್ಮಲ್ಲಿ ಏಲಕ್ಕಿ ಇಲ್ಲಲ್ಲ, ಇಲ್ಲದಿದ್ರೆ ಗೊತ್ತಾಗ್ತಿತ್ತು. ಸರಿ, ಉತ್ತರ ನೋಡುವ ಮುಂದಿನ ಕರೆಯವರು ಹೇಳ್ತಾರ ಅಂತ ಕಾಯ್ತಾ ಇರಿ. ಮುಂದಿನ ಕರೆಯವರು ಹೇಳಿಲ್ಲ ಅಂದ್ರೆ ಉತ್ತರವನ್ನ ಹೇಳ್ತೇನೆ. ಆಯ್ತಾ? ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ. ಇರಬೇಕು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕೃಷಿ ಸಿರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827 22 2285 558. ಸಂಖ್ಯೆ ಮತ್ತೊಮ್ಮೆ 0827 22 2285 558. ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡ್ತಾ ಇರೋದು? ನಾಗರಾಜ್ ಅನ್ಬಿಟ್ ಸರ್, ಬನ್ನೂರಿಂದ. ಬನ್ನೂರಿಂದ ನಾಗರಾಜ್ ಅವರು. ಬನ್ನೂರು ಟೌನ್ ಏನಾ ನಿಮ್ದು? ಮೈಸೂರು ಜಿಲ್ಲೆ ಟಿನಾಸಿಗರ ತಾಲೂಕು. ಬನ್ನೂರು ಟೌನೇ ಅಲ್ವಾ? ಟೌನೇ ಸರ್. ಏನೇನು ಕೃಷಿ ಇದೆ ನಾಗರಾಜ್ ಅವರೇ? ನಮ್ ಭತ್ತ ಇದೆ ಸರ್. ಆಮೇಲೆ ಭತ್ತ ಒಂದೇ ಸರ್. ಬೆಳೆ ಈಗ ಮಳೆ ಎಲ್ಲ ಬಂದಿದ್ಯಾ ನಿಮ್ಮ ಊರಿನಲ್ಲಿ? ನಮ್ ಕಡೆ ಹೆಚ್ಚಿಗೆ ಮಳೆ, ನಿನ್ನೆ ಒಂದ್ ಸ್ವಲ್ಪ ಆಯ್ತು ಅಷ್ಟೇ, ಎಲ್ಲೂ ಮಳೆ ಇಲ್ಲ. ಕೃಷಿ ಆರಂಭ ಮಾಡಿದ್ದೀರಾ? ಕಟಾವ್ ಬಂದಿದೆ ಸರ್, ಒಂದು ಹದಿನೈದು ದಿನ ಕೊಯ್ಬೇಕು. ಎಷ್ಟು ಎಕರೆ ಇದೆ ತಮಗೆ? ಐದು ಎಕರೆ ಇದೆ ಸರ್. ಐದು ಎಕರೆ. ಏನು ಲಾಭ ಬರ್ತದೆ? ಲಾಭ ಏನ್ ಬರ್ತದೆ? ಇಳುವರಿ ಹೇಗಿದೆ? ಇಳುವರಿ ನಮ್ಮ ಕಡೆ ಎಕರೆಗೆ ಒಂದು 30 ಕ್ವಿಂಟಲ್ ಬರ್ತದೆ. ಆಯ್ತು. ಒಂದು ಪ್ರಶ್ನೆ ಹಿಂದಿನ ಕರೆಯವರಿಗೆ ಕೇಳಿದ್ದೆ, ಏಲಕ್ಕಿ ಬೆಳೆಯನ್ನು ಬಾಧಿಸುವಂತ ಕೀಟ ಯಾವುದು ಅಂತ? ಸರಿ, ಉತ್ತರವನ್ನ ನಾನೇ ಹೇಳ್ಬಿಡ್ತೇನೆ. ಥ್ರಿಪ್ಸ್ ಅಂತ ಹೇಳ್ಬಿಟ್ಟು ಇದು ಮೊಗ್ಗು ಹೂವು ಮತ್ತು ಕಾಯಿಯಿಂದ ರಸವನ್ನ ಹೀರ್ತದೆ, ಮತ್ತೆ ಏಲಕ್ಕಿಗೆ ಕಜ್ಜಿಯನ್ನ ಉಂಟು ಮಾಡುವಂತ ಒಂದು ಕೀಟ. ಈಗ ನಿಮ್ಗೆ ತಿಳಿದಿರುವ ಹಾಗೆ ಭತ್ತಕ್ಕೆ ಯಾವುದರಿಂದ ಹಾನಿ ಇರ್ತದೆ, ಯಾವ ಕೀಟದಿಂದ ಹೇಳ್ಬೋದಾ? ನಂತರ ಬೇರೆ ಯಾವ ಕಾಡು ಪ್ರಾಣಿಗಳಿಂದ ಹಾನಿ ಇದೆಯಾ? ಸ್ವಲ್ಪ ಹಂದಿ ಕಾಟ. ಹಂದಿಗಳು ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮಗಳನ್ನ ತಗೊಂಡಿದ್ದೀರಿ? ಹಂದಿಗೆ ಏನು ಮಾಡಕ, ರಾತ್ರಿ ಹೋತು ಎಲ್ಲ ಯಾವತ್ತೋ ಒಂದೊಂದಿನ ಬಂದು ಒಳಗೆಲ್ಲ ಓಡಾಡ್ಬಿಡ್ತವೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಾಗರಾಜ್ ಅವರೇ. ಹೀಗೆ ಕರೆ ಮಾಡ್ತಾರೆ, ನಮಸ್ಕಾರ. ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಕರೆ, ನಮಸ್ಕಾರ. ನಮಸ್ತೆ. ನಮಸ್ತೆ. ಹಲೋ, ಯಾರು ಮಾತಾಡ್ತಾ ಇರೋದು? ಸರ್, ಕರುಂಬಾಯ್ ಅಂತೇಳಿ, ಹೆಬ್ಬೆಟ್ಟಿಗೆರಿಂದ. ಹೆಬ್ಬೆಟ್ಟಿಗೆರಿಂದ ಕರುಂಬಾಯ್ ಅವರು. ಇದು ನನ್ನೊಂದಿಗೆ ಮೊದಲನೇ ಬಾರಿ ಅಲ್ವಾ ಮಾತಾಡ್ತಾ ಇರೋದು? ಹೌದು. ಕರುಂಬಾಯ್ ಅವರೇ, ಏನೆಲ್ಲ ಕೃಷಿ ಇದೆ ತಮ್ಮಲ್ಲಿ? ಕಾಫಿ, ಮೆಣಸು, ಕಾಫಿ. ಯಾವುದು? ಅರಬಿಕಾ ಅಂಡ್ ರೋಬಸ್ಟಾ. ಅರಬಿಕಾ ಮತ್ತು ರೋಬಸ್ಟಾ. ಎಷ್ಟು ಎಕರೆಯಲ್ಲಿ ಇದೆ? ಒಂದು 12 ಎಕರೆ. ಈಗ ಕೃಷಿ ಕೆಲಸಗಳೆಲ್ಲ ಪ್ರಾರಂಭವಾಗಿದೆ, ಭತ್ತ ಇದೆಯಾ? ಇಲ್ಲ, ಭತ್ತ ಮಾಡ್ತಾ ಇಲ್ಲ. ಎಷ್ಟು ಇಳುವರಿ ಬರುತ್ತೆ ಕಾಫಿ ಕರ್ಮಯವರೇ? ಕಾಫಿ ಒಂದು ಎಕರೆಗೆ ಎವರೇಜ್ ಒಂದು 20 ಬ್ಯಾಗ್ ಬರ್ಬೋದು ಸರ್. ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಬರ್ತಾ ಇಲ್ಲ. ಇಳುವರಿಯನ್ನ ಹೆಚ್ಚು ಮಾಡಲಿಕ್ಕೆ ಕೃಷಿ ಇಲಾಖೆಗೆ ಸಂಪರ್ಕವನ್ನ ಮಾಡಿದೀರಾ? ಸರಿ ಕರಂಬಾಯ್ ಅವರೇ, ಈಗ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ಕಾಫಿ ಕಾಯಿಗಳಿಗೆ ಹಾನಿ ಉಂಟು ಮಾಡುವಂತ ಕೀಟ ಯಾವ್ದು ಅಂತ ಗೊತ್ತಿದೆಯಾ? ಕಾಫಿ ಗಿಡಗಳಿಗೆ ಕಾಂಡಕರಕ ರೋಗ ಬರುತ್ತೆ. ಕಾಯಿಗೆ ಮತ್ತೆ ಹೆವಿ ಮಳೆ ಆದ್ರೆ ಕೊಳೆ ರೋಗ ಅಂತ ಒಂದು ಬರುತ್ತೆ. ಬೆರಿ ಬೋರರ್. ನಿಮ್ಮ ಉತ್ತರ ಸರಿಯಾಗಿದೆ. ಕಾಫಿ ಕಾಯಿಗಳಿಗೆ ಹಾನಿ ಉಂಟು ಮಾಡುವಂತ ಕೀಟ ಬೆರಿ ಬೋರರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ಕರಂಬಾಯ್ ಅವರೇ. ಅವರು ಇಲ್ಲ, ಅವರು ಬೇರೆ ಕೇಂದ್ರಕ್ಕೆ ವರ್ಗವಾಗಿದೆ. ಹೌದು. ಕರೆ ಮಾಡಿ ಅವರು ಈಗ ಹಾಸನಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ, ನಮಸ್ಕಾರ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೃಷಿ ಸಿರಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಿ. ಕೇಳುಗರು ಕರೆ ಮಾಡಲು ಸಂಖ್ಯೆ 0827222858. ಕೇಳುಗರೆ, ನಾಳೆ ಸಂಜೆ 6:51 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ತಯಾರಿಕೆ ಮತ್ತು ಬೇಸಾಯ ಕ್ರಮ ಈ ಕುರಿತು ಕೃಷಿ ಅಧಿಕಾರಿ ಎಸಿ ಗಿರೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೇಳುಗರು ಕರೆ ಮಾಡಲು ಸಂಖ್ಯೆ 0827222858. ಸಂಖ್ಯೆ ಮತ್ತೊಮ್ಮೆ 0827222858. ಅಲ್ಪಾವಧಿ ಬಹುವಾರ್ಷಿಕ ಬೆಳೆಗಳಿರಲಿ, ಏಕದಳ ದ್ವಿದಳ ಧಾನ್ಯಗಳಿರಲಿ, ಅಲ್ಪಾವಧಿ ಬಹುವಾರ್ಷಿಕ ಬೆಳೆಗಳಿರಲಿ, ಹಸಿರಿನಿಂದಲೇ ಆಹಾರ, ಹಸಿರಿನಿಂದಲೇ ಧನ, ಹಸಿರಿನಿಂದಲೇ ಆಹಾರ, ಹಸಿರಿನಿಂದಲೇ ಧನ, ಇರಲಿ ಭಿನ್ನತೆ ಆಗಲಿ ಉನ್ನತಿ. ಕಾರ್ಯಕ್ರಮದ ಮುಂದಿನ ಕರೆ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಸರ್, ಶಿವನಂಜು ಮಾತಾಡ್ತಾ ಇದ್ದೀನಿ. ಶಿವನಂಜು ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಇಲ್ಲೇ ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ. ಮಡಿಕೇರಿ ತುಂಬಾ ದಿನ ಆಯ್ತಲ್ವಾ ತಮ್ಮಲ್ಲಿ ಮಾತಾಡದೆ? ಹೌದೌದು ಸರ್, ನಮ್ಮೂರಿನವರಲ್ವಾ ಸರ್ ನೀವು, ಅದು ನಮ್ಗೆ ಅಭಿಮಾನ ಸರ್. ಮೈಸೂರಿನವರಲ್ವಾ ಸರ್? ಹೌದು. ಸರಿ ಶಿವನಂಜು ಅವರೇ, ನೀವು ಊರಿನಲ್ಲಿ ಯಾವ ಯಾವ ಗದ್ದೆ ಇದೆಯಾ ನಿಮ್ಗೆ ಸರ್? ಬೆಳೆ ಬೆಳೀತಾ ಇದ್ದೀರಾ ಊರಲ್ಲಿ? ನಾವು ತಂಬಾಕು ಬೆಳಿತೀವಿ, ಮತ್ತೆ ಶುಂಠಿ ಬೆಳೀತಾರೆ ನಮ್ಮನೇಲಿ, ಭತ್ತ ಬೆಳೀತಾರೆ. ಭತ್ತ, ಶುಂಠಿ ಮತ್ತೆ ತಂಬಾಕು ಇಷ್ಟು ಬೆಳಿತೀವಿ ಸರ್ ನಾವು ಅಷ್ಟೇ. ಶುಂಠಿ ರಾಗಿನೂ ಬೆಳಿತೀವಿ ಸರ್. ರಾಗಿ ಮತ್ತೆ ಶುಂಠಿ ಬೆಳಿತೀನಿ. ಶುಂಠಿ ಇಳುವರಿ ಹೇಗಿದೆ? ಕರೆ ಕಡೆ ತಗೊಂಡಿದೆ. ಇರಲಿ ಭಿನ್ನತೆ ಆಗಲಿ ಉನ್ನತಿ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ತಯಾರಿಕೆ ಮತ್ತು ಬೇಸಾಯ ಕ್ರಮಗಳ ಕುರಿತು ಕೃಷಿ ಅಧಿಕಾರಿ ಎಸಿ ಗಿರೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 15,700 ರೂಪಾಯಿಗಳು, ಅರೇಬಿಕಾ ಚರಿ 7,900 ರೂಪಾಯಿಂದ 8,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 10,450 ರೂಪಾಯಿಂದ 10,800 ರೂಪಾಯಿಗಳು, ರೋಬೆಸ್ಟಾ ಚರಿ 6,000 ರೂಪಾಯಿಂದ 6,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಗ್ರಾಮೀಣ ಕುಟುಂಬಕ್ಕೆ 100 ದಿನಗಳ ಕೆಲಸ ಕೊಡ್ತಿದ್ದು ಅರ್ಹರು ಬಳಸಿಕೊಳ್ಳಕು ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ ನಾವು ಹೇಳೋಳು. ವಿರಾಜಪೇಟೆ ತಾಲೂಕು ಪಂಚಾಯಿತಿನ ಸಾಮರ್ಥ್ಯ ಸೌಧದಲ್ಲಿ ನಡೆದ ಬೇರೆ ಬೇರೆ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತಾಡಿದ ಅವು, ನರೇಗಾ ಯೋಜನೆ ನಡೆಯಲಿ ಮುಖ್ಯವಾಗಿ ನಡೆಯುತ್ತಿರುವ ಅಮೃತ ಸರೋವರ ಕಾಮಗಾರಿಗ ಪೂರ್ತಿ ಮಾಡುವಂಗೆ ಕ್ರಮ ತಕಂಬಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಅಲ್ಲದೆ ಜಲಜೀವನ ಮಿಷನ್, ಸ್ವಚ್ಛ ಭಾರತ ಮಿಷನ್ ಯೋಜನೆಗಳನ್ನ ತುರ್ತಾಗಿ ಪೂರ್ತಿ ಮಾಡಿ ಗ್ರಾಮಗಳನ್ನ ಮಾದರಿ ಗ್ರಾಮಗಳಾಗಿ ಮಾಡಿ ಶಾಲೆಗಳ ಚಟುವಟಿಕೆ ಸೇರಿದಂಗೆ ಎಲ್ಲ ಯೋಜನೆಗಳನ್ನ ಕುಂದುಕೊರತೆ ಇಲ್ಲದಂಗೆ ಪೂರೈಸಿಕೆ ಅಧಿಕಾರಿಗಳಿಗೆ ಆದೇಶ ಕೊಟ್ಟು. ಪುತ್ತೂರಿನ ಬರಹಗಾರ ಅನಂತ ರಾಜೇಗೌಡನವು ಗೌಡ ಸಮುದಾಯದ ಬಗೆಯಲ್ಲಿ ನಡೆಸಿದ ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನ ಗ್ರಂಥ 10 ಕುಟುಂಬ 18 ಗೋತ್ರದ ಗೌಡ ಪರಂಪರೆ ಇದೇ ತಿಂಗ 8ನೇ ತಾರೀಕು ಬೆಂಗಳೂರಲ್ಲಿ ಬಿಡುಗಡೆ ಔಟು. ಲೀಲಾಕುಮಾರಿ ತೊಡಿಕಾನ ಇವು ಬರೆದ ಹನಿ ಹನಿ ಇಬ್ಬನಿ ಹನಿಕವನ ಪುಸ್ತಕ ಬಿಡುಗಡೆ ಕುಶಾಲನಗರದ ಅನುಗ್ರಹ ಕಾಲೇಜು ಸಭಾಬಾಡಿಯಲ್ಲಿ ನಡೆದು. ಕಾಲೇಜಿನ ಪ್ರಾಂಶುಪಾಲರಾದ ಪಂಡರಿನಾಥ ನಾಯ್ಡುನವರ ಅಧ್ಯಕ್ಷತೆಯಲ್ಲಿ ನಡೆದ ಸರಳ ಜಂಬರಲ್ಲಿ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಕೇಶವ ಕಾಮತ್ನವು ಪುಸ್ತಕ ಬಿಡುಗಡೆ ಮಾಡಿದವು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಕ್ತನಿಧಿ ಕೇಂದ್ರ, ಜಿಲ್ಲಾಸ್ಪತ್ರೆ ಸೇರಿದಂಗೆ ಸುಮಾರು ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹಗಲು 11 ಗಂಟೆಗೆ ಚಿಕ್ಕ ಅಳುವಾರದ ಕೊಡಗು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ನಡೆಯಕುಟ್ಟು. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಬೇರೆ ಬೇರೆ ಇಲಾಖೆನ ಅಧಿಕಾರಿಗ, ಸಂಪನ್ಮೂಲ ವ್ಯಕ್ತಿಗಳಾಗಿ ವೈದ್ಯಾಧಿಕಾರಿಗ, ರಕ್ತನಿಧಿ ಕೇಂದ್ರದ ಡಾಕ್ಟರ್ ಕರುಂಬಯ್ಯ, ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎನ್ ಆನಂದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ನವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಗೊತ್ತಾವಟು. ಕೇಂದ್ರೀಯ ವಿದ್ಯಾಲಯದಲ್ಲಿ ಇಂದು ಸಂಯೋಜಿತ ಕಲಿಕೆಯ ಸಂದರ್ಭದಲ್ಲಿ ಫೌಂಡೇಶನ್ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ಖಚಿತಪಡಿಸಿಕೊಳ್ಳುವುದು ತೇಳುವ ವಿಷಯದ ಬಗೆಯಲ್ಲಿ ಕೊಡಗು ಜಿಲ್ಲೆನ ಎಲ್ಲಾ ಶಾಲೆನ ಶಿಕ್ಷಕರಿಗೆ, ಶಾಲೆ ಮಕ್ಕಳಿಗೆ ಮತ್ತು ಹೆತ್ತವಕ್ಕೆ ಒಂದು ದಿನದ ಆನ್ಲೈನ್ ಕಾರ್ಯಾಗಾರ ನಡೆದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿನ ಕಡೆಯಿಂದ ಮತದಾನ ಹೆಚ್ಚು ಮಾಡಿಕ್ಕಾಗಿ ಆಯೋಜನೆ ಮಾಡಿದ್ದ ಸೆಲ್ಫಿ ಕಂಟೆಸ್ಟ್ ಪೈಪೋಟಿಲಿ ಸೆಲ್ಫಿ ಕಳಿಸಿ ಗೆದ್ದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದವಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶ್ನವು ಇನಾಮು ಮತ್ತು ಪ್ರಶಸ್ತಿ ಪತ್ರ ಕೊಟ್ಟು ಗೌರವಿಸಿದೆ. ಸುರುಣ ಇನಾಮ್ ಕಾರ್ಯಪ್ಪ, ಎರಡನೇ ಬಾನಂಡ ಆಶಾ ಸೂದನ್ ಮತ್ತು ಮೂರನೇ ಇನಾಮ್ನ ಗಿರಿಕುಮಾರ್ನವು ಪಡ್ಕೊಂಡು. ಕೊಡಗು ಜಿಲ್ಲೆನ ರೈತರಿಗಾಗಿ ಮುಂಗಾರು ಮಳೆಗೆ ಮುಂದೆ ತಯಾರಿ, ಬೇರೆ ಬೇರೆ ಬೆಳೆಗಳಿಗೆ ರಸಗೊಬ್ಬರ ಬಳಕೆ ಪೂರೈಕೆನ ಬಗೆಯಲ್ಲಿ ಇದೇ ತಿಂಗಳ 16ನೇ ತಾರೀಕು ಹೊತ್ತಾರೆ 10:30 ಗಂಟೆಯಿಂದ ರೇಡಿಯೋ ಸಂವಾದ ಕಾರ್ಯಕ್ರಮ ನಡೆಯಕ್ಕಿದ್ದು, ಈ ಸಂದರ್ಭ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕಾಫಿ ಮಂಡಳಿನ ಅಧಿಕಾರಿಗಳೊಟ್ಟಿಗೆ ಮಾತುಕತೆ ನಡೆಯಕೊಟ್ಟು ಅಂತ ಜಂಟಿ ಕೃಷಿ ನಿರ್ದೇಶಕಿ ಶಬನಾ ಎಂ ಶೇಖ್ ನವು ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಚಳಿನ ವಾತಾವರಣ ಇದ್ದು ಬಿಫೋರ್ ಜಾಯ್ ಚಂಡಮಾರುತದ ಅನಾಹುತ ಆದಾದರೆ ಅಥವಾ ವಾಡಿಕೆ ಮಳೆ ಜಾಸ್ತಿ ಆದರೆ ಬರುವಂತಹ ಕಷ್ಟ ನಷ್ಟಗಳನ್ನ ಎದುರಿಸಿಕೆ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಜಿಲ್ಲೆನ 2 ಶಾಸಕರು ಸಹ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ತಕ್ಕಂಬಕ್ಕೆ ಸೂಚನೆ ಕೊಟ್ಟಳು. ಪ್ರವಾಹ ಪರಿಸ್ಥಿತಿನ ಅಧ್ಯಯನ ಮಾಡಿರುವ ವಿಪತ್ತು ನಿರ್ವಹಣಾ ತಂಡ ಜಿಲ್ಲೆಯಲ್ಲಿ ಅಪಾಯದಂಚಿಲಿ ಇರುವ ಗ್ರಾಮಗಳನ್ನ ಗುರುತು ಮಾಡಿ ಅಲ್ಲಿ ವಾಸ ಇರುವ ಕುಟುಂಬಗಳಿಗೆ ಎಚ್ಚರಿಕೆಯಲ್ಲಿರುವಂಗೆ ಸೂಚನೆ ಕೊಟ್ಟಿದ್ದು ಅಗ್ನಿಶಾಮಕ, NDRF, ಪೊಲೀಸ್ ರಕ್ಷಣಾ ಪಡೆಗ ತಯಾರೊಳ್ಳುವಂತ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಇಲ್ಲಿ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗೆ ಅರ್ಜಿ ಕರೆದಿದ್ದು SLC, PUC, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ ಆದ ಅಭ್ಯರ್ಥಿಗ 6 ತಿಂಗಳ ಅವಧಿನ ಈ ತರಬೇತಿಗೆ ಅರ್ಜಿ ಹಾಕಕ್ಕೆ. ತರಬೇತಿನ ಸಮಯದಲ್ಲಿ ಶಿಷ್ಯ ವೇತನ ಸಹ ಇದ್ದು ಆಸಕ್ತಿ ಇರೋ ಹೆಚ್ಚಿನ ಮಾಹಿತಿ ಬೇಕರೆ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ನ ಕಚೇರಿಯಿಂದ ಪಡ್ಕೊಳಕ್ಕೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. Institute of Technology is offering BE courses like Artificial Intelligence and Machine Learning, Computer Science and Engineering, Civil Engineering, Electronics and Communication Engineering, Mechanical Engineering, also Artificial Intelligence and Data Science with excellent facilities like scholarship for meritorious students. Join CIT, Coorg Institute of Technology, Ponnampete, Kodagu or call 9611-55457. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್.